ಬೆಂಗಳೂರಿನ ಇನ್ಸ್ಟನ್ ಪ್ರಯೋಗಾಲಯದ ಕಾರ್ಯವೈಖರಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಬೆಂಗಳೂರಿನಲ್ಲಿ ಬಿಬಿಎಂಪಿ ಅನುಮತಿ ಇಲ್ಲದೆ ಜಾಹೀರಾತು ಪ್ರದರ್ಶನಕ್ಕೆ ನಿಷೇಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ಕಿಸಾನ್ ವಾಣಿ ಕೃಷಿ ರಂಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ, ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಹೈನು ಹೊನ್ನು ಪಶುವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತು ಸರಣಿ ಕಾರ್ಯಕ್ರಮದಲ್ಲಿ ವಿಶ್ವ ಪಶುವೈದ್ಯ ದಿವಸ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾ ಒಆರ್ ನಟರಾಜ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಆಲೂರು ತಾಲೂಕಿನ ಸಂಕಲಾಪುರ ಮಠ ಕಲ್ಲುಮಠಗಳ ಮಠಾಧ್ಯಕ್ಷರಾದ ಶ್ರೀ ಧರ್ಮರಾಜೇಂದ್ರ ಸ್ವಾಮೀಜಿಯವರ ಜನ್ಮ ಅಮೃತ ಮಹೋತ್ಸವ ಹಾಗೂ ಶ್ರೀ ಬಸವ ಜಯಂತಿಯು ಇದೇ ಶನಿವಾರ ಬೆಳಗ್ಗೆ 10:30 ಸಂಕಲಾಪುರ ಮಠದ ಆವರಣದಲ್ಲಿ ಜರುಗಲಿದೆ. ತುಮಕೂರು ಸಿದ್ಧಗಂಗಾ ಮಠದ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ, ಕನಕೊಪ್ಪರ ದೇವಾಲಯ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿ ಹಾಗೂ ಇತರೆ ಸ್ವಾಮೀಜಿಗಳು ಆಗಮಿಸುತ್ತಿದ್ದಾರೆ. ಭಕ್ತಾದಿಗಳಿಗೆ ಈ ಮೂಲಕ ಸ್ವಾಗತ ಕೋರಲಾಗಿದೆ. ಅನಂತ್ ಪಿಯು ಕಾಲೇಜು ಅರಸೀಕೆರೆ ಎಂಬಿಬಿಎಸ್ ಇಂಜಿನಿಯರಿಂಗ್, ಬಿಎಸ್ಸಿ ಅಗ್ರಿ, ಸಿಎ, ಸಿಎಸ್, ಸಿಎಂಎ ಕೋರ್ಸ್ಗಳಿಗೆ ತಾಲೂಕಿನಲ್ಲೇ ಅನಂತ್ ಪಿಯು ಕಾಲೇಜಿನ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ದಾಖಲಾತಿಗಾಗಿ ಸಂಪರ್ಕಿಸಿ ಅನಂತ್ ಪಿಯು ಕಾಲೇಜ್ ಅರಸೀಕೆರೆ. ವಾ ಪ್ರಿಯಾ, ನಿನ್ ಲೆಹೆಂಗಾ, ನಿನ್ ಜೋಡಿಯ ಶೇರ್ವಾನಿ ಸೂಪರ್. ಶಾಪಿಂಗ್ ಬೆಂಗಳೂರ ಬಾಂಬೆನಾ? ಇಲ್ಲೂ ಅಲ್ಲ, ಹಾಸನದ ಎಸ್ಎಸ್ಆರ್ ಸಿಲ್ಕ್ಸ್ ನಲ್ಲಿ. ನಮಗೆ ಬೇಕಾದ ಡಿಸೈನ್ ಕಲರ್ ಕಾಂಬಿನೇಷನ್ ಫಿಟ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ರೇಷ್ಮೆ ಸೀರೆಗಳನ್ನ, ಸೂಟ್ ಅನ್ನ ರೀಸನಬಲ್ ರೇಟ್ ನಲ್ಲಿ ತಗೊಂಡಿರೋದು ಅಲ್ಲಿ. ಎಸ್ಎಸ್ಆರ್ ಸಿಲ್ಕ್ಸ್, ಹಳೆ ಅಜ್ಜೆ ಕಚೇರಿ ರಸ್ತೆ, ಪಾಂಡ್ರಗ ದೇವಸ್ಥಾನದ ಹತ್ತಿರ, ಹಾಸನ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಬೈ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾಂಬ್ಲಿ ಸರಣಿ. ಹೈನು ಹೊನ್ನು ಹೊನ್ನು. ಕೇಳಿ ಬಾಂಬ್ಲಿ ಸರಣಿ, ಹೈನು ಹೈನು ಹೊನ್ನು ಹೊನ್ನು. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಪಶುವೈದ್ಯ ದಿವಸ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಹೊಂದಿದಂತೆಲ್ಲ ನಮಗೆ ಆ ಒಂದು ನೈಪುಣ್ಯತೆ ಅನ್ನುವಂಥದ್ದು ಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ವಿಜ್ಞಾನ ಅನ್ನುವಂಥದ್ದು ಕೂಡ ಬೇಕಾಗುತ್ತೆ. ಆವಾಗ ಮಾತ್ರ ಹೆಚ್ಚು ದಿವಸ ಬದುಕಲಿಕ್ಕೆ ಮತ್ತೆ ಬಹಳ ಚೆನ್ನಾಗಿ ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಸುತ್ತಲೂ ಇರುವಂತಹ ನಮ್ಮ ಸಹಜೀವಿಗಳಾಗಿರ್ತಕ್ಕಂತಹ ಜಾನುವಾರುಗಳೇನಿದ್ದಾವೋ ಅವುಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿತ್ಯವೂ ಕೂಡ ನೆರವನ್ನ ನೀಡ್ತಾ ಇರತಕ್ಕಂಥದ್ದು ಈ ಪಶುವೈದ್ಯಕೀಯ ಅನ್ನುವಂಥದ್ದು. ಪಶುವೈದ್ಯಕೀಯ ಇರುವ ಕಾರಣಕ್ಕಾಗಿ ಇವತ್ತು ಈ ಹೈನುಗಾರಿಕೆ ಮತ್ತು ಜಾನುವಾರು ಸಾಕಾಣಿಕೆ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಈ ನಿಟ್ಟಿನಲ್ಲಿ ಈ ಪಶುವೈದ್ಯ ಅಂತ ಅಂದ್ರೆ ಏನು, ಪಶುವೈದ್ಯ ದಿನವನ್ನ ಯಾಕೆ ನಾವು ಆಚರಣೆಯನ್ನ ಮಾಡ್ತೇವೆ, ಇದರ ಹಿಂದಿನ ಉದ್ದೇಶ ಏನು, ಯಾವಾಗಿನಿಂದ ಈ ಪಶುವೈದ್ಯಕೀಯ ಅನ್ನುವಂಥದ್ದು ಪ್ರಾರಂಭ ಆಯಿತು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಮುಖ್ಯಸ್ಥರು ಹಾಗೂ ಡೀನ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂಥ ಡಾಕ್ಟರ್ ಓಆರ್ ನಟರಾಜ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವ ಪಶುವೈದ್ಯ ದಿವಸವನ್ನ ನಾವು April 26 ಆಚರಣೆಯನ್ನು ಮಾಡ್ತೀವಿ, ಇದರ ಹಿಂದಿನ ಉದ್ದೇಶ ಏನು ಸರ್? ತಾವಾಗೆ ಹೇಳಿದಾಗೆ ಈ ವಿಶ್ವ ಪಶುವೈದ್ಯ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ ತಿಂಗಳ ಕೊನೆಯ ಶನಿವಾರ ಆಚರಿಸ್ತಾ ಹೋಗ್ತಾ ಇದ್ವಿ. ಈಗ 2025 ಈ ದಿನವನ್ನು April 26 ಆಚರಿಸ್ತಾ ಇದ್ವಿ. ಈ ವರ್ಷದ ವಿಷಯ ಏನಪ್ಪ ಅಂದ್ರೆ ಪ್ರಾಣಿಗಳ ಆರೋಗ್ಯಕ್ಕೆ ತಂಡದ ಅವಶ್ಯಕತೆ ಅನ್ನೋ ಒಂದು ವೇದ ವಾಕ್ಯದೊಂದಿಗೆ ಈ ಸರಿ ನಾವು ವಿಶ್ವ ಪಶುವೈದ್ಯ ದಿನವನ್ನು ಆಚರಿಸ್ತಾ ಇದ್ದೇವೆ. ಇದು ಪಶುವೈದ್ಯಕೀಯ ಕ್ಷೇತ್ರದ ಸಹಕಾರಾತ್ಮಕ ಸ್ವಭಾವವನ್ನು ಒತ್ತಿ ಹೇಳುವುದು ಜೊತೆಗೆ ಪಶುವೈದ್ಯರು ಮಾತ್ರವಲ್ಲದೆ ಪಶುಪಾಲಕರು, ತಂತ್ರಜ್ಞರು, ಸಂಶೋಧಕರು ಮತ್ತು ಇತರ ಆರೋಗ್ಯ ವೃತ್ತಿಪರರು ಏನಿದ್ದಾರೆ ಎಲ್ಲರೂ ಸೇರಿ ಪ್ರಾಣಿಗಳ ಆರೋಗ್ಯವನ್ನು ಸುಧಾರಿಸೋದಕ್ಕೋಸ್ಕರ ಒಂದು ತಂಡವಾಗಿ ಕೆಲಸ ಮಾಡೋದಕ್ಕೋಸ್ಕರ ಈ ಒಂದು ದಿನ ಆಚರಿಸ್ತಾ ಇದ್ದೀವಿ. ಈ ಸಹಕಾರವು ಉತ್ತಮ ಪಶುವೈದ್ಯ ಸೇವೆಗಳನ್ನು ಒದಗಿಸಲು ಮತ್ತು ಪ್ರಾಣಿಗಳ ಮತ್ತು ಅವರ ಮಾಲೀಕರ ಮತ್ತು ಸಮುದಾಯದ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಸಹಕಾರಿಯಾಗಿರುತ್ತೆ. ಈ ವರ್ಷದ ವಿಶೇಷತೆ ಏನು? ಈ ವರ್ಷ ಈ ಅಮೆರಿಕನ್ ಪಶುವೈದ್ಯಕೀಯ ಸಂಘಟನೆ July 18-22 ಈ Washington DC ನಡೆಯುವ 40th ವಿಶ್ವ ಪಶುವೈದ್ಯ ಸಂಘಟನೆಯ ಕಾಂಗ್ರೆಸ್ ಅನ್ನು ಸಹ ಆಯೋಜಿಸಿರುತ್ತೆ. ಈ ಕಾರ್ಯಕ್ರಮವು ಜಾಗತಿಕ ಪಶುವೈದ್ಯ ಸಮುದಾಯವನ್ನು ಒಂದೇ ವೇದಿಕೆಯಲ್ಲಿ ತರೋದಕ್ಕೆ ನಿರಂತರ ಶಿಕ್ಷಣ, ವಿಶೇಷ ಕಾರ್ಯಕ್ರಮಗಳು ಮತ್ತು ನೆಟ್ವರ್ಕಿಂಗ್ ಅವಕಾಶಗಳನ್ನು ಒದಗಿಸೋಕ್ಕೋಸ್ಕರ ಉದ್ದೇಶ ಹೊಂದಿದೆ. ಮತ್ತೆ ಇನ್ನ ಪಶುವೈದ್ಯರು ಕೇವಲ ಪ್ರಾಣಿಗಳ ಚಿಕಿತ್ಸೆ ಮಾತ್ರವಲ್ಲದೆ ತಮಗಾಗಿ ಗೊತ್ತಿರೋ ಹಾಗೆ ಆಹಾರ ಸುರಕ್ಷತೆ ಇರ್ಬೋದು, ಸಾರ್ವಜನಿಕ ಆರೋಗ್ಯ ಮತ್ತೆ ಸಂಶೋಧನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಅವರ ಸೇವೆಗಳು ಮಾನವ ಆರೋಗ್ಯ ಮತ್ತೆ ಪರಿಸರದ ರಕ್ಷಣೆಯಲ್ಲಿ ತುಂಬಾ ಪ್ರಮುಖವಾಗಿರೋದು ನಾವು ನೋಡ್ತಾ ಇದ್ದೇವೆ. ಪಶುವೈದ್ಯ ವೃತ್ತಿಯ ಉಗಮದ ಬಗ್ಗೆ ಒಂದಷ್ಟು ತಿಳಿಸ್ಕೊಡ್ತೀರಾ? ಪಶುವೈದ್ಯಕೀಯ ಉಗಮದಲ್ಲಿ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಅನ್ಕೊಂತೀನಿ. ಈ ಪಶುವೈದ್ಯಕೀಯ ವೃತ್ತಿ ಇಂದು ಒಂದು ದೊಡ್ಡ ಎಮ್ಮರವಾಗಿ ಬೆಳೆದಿರೋದು ನಾವೇ ನೋಡ್ತಾ ಇದ್ದೀವಿ. ಆದ್ರೆ ಇದು ದಿಢೀರನೇ ಆದಂತ ಒಂದು ಬೆಳವಣಿಗೆ ಅಲ್ಲ. ಪ್ರಾಣಿಗಳೆಲ್ಲ ನಾವು ನಮ್ಮ ದೇಶದಲ್ಲಿ ದೇವರ ರೂಪದಲ್ಲಿ ಪೂಜಿಸೋದು ತಮಗೆಲ್ಲ ಗೊತ್ತೇ ಇದೆ. ನಮ್ಮ ದೇಶದಲ್ಲಿ ಸುಮಾರು 4,000 ಹಿಂದೆನೆ ರೋಗ ಹೊಂದಿದ ಪ್ರಾಣಿಗಳಿಗೆ ಚಿಕಿತ್ಸೆ ನೀಡುವಂತ ವ್ಯವಸ್ಥೆ ಚಾಲ್ತಿಯಲ್ಲಿತ್ತು ಅನ್ನೋದನ್ನ ಆಶ್ಚರ್ಯ ಅನ್ಸೋದ್ರಲ್ಲೂ ಸಹ ನಂಬಲೇಬೇಕಾದಂತ ಸತ್ಯ. ಇದಕ್ಕೆ ಸಾಕ್ಷಿ ಎಂಬಂತೆ ಈ ಋದ್ವೇಗದಲ್ಲಿ ಏನಪ್ಪ ಅಂತ ಅಂದ್ರೆ ಪಶುಪಾಲನೆಯ ಉಲ್ಲೇಖ ಇರೋದು ತಾವು ಓದಿರ್ಬೋದು. ಜಾನುವಾರುಗಳ ಕಾಯಿಲೆ ಮತ್ತು ಅವುಗಳಿಗೆ ಉಪಯುಕ್ತ ಸಸ್ಯ ಔಷಧಿಗಳ ಬಗ್ಗೆ ತರುವಣ ವೇದದಲ್ಲಿ ಸಾಕಷ್ಟು ಮಾಹಿತಿ ಇದೆ. ಇಷ್ಟೇ ಅಲ್ಲದೆ ಮಹಾಭಾರತದಲ್ಲಿ ಬರೋ ಮಾದ್ರಿ ಪುತ್ರ ಅಶ್ವಿನಿ ಕುಮಾರ್ ಅದನ್ನ ಅಕುಲ ಸಹದೇವರು ನೀವು ಕೇಳಿದ್ದೀರಾ, ವೃತ್ತಿಯಲ್ಲಿ ಪಶುವೈದ್ಯರಾಗಿದ್ರು ಅಂತ ಹೇಳಿ ಲೇಖನದಲ್ಲಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ನಕುಲ ಅಶ್ವದಳದಲ್ಲಿ ಕುದುರೆಗಳಿಗೆ ವೈದ್ಯನಾಗಿದ್ರೆ ಸಹದೇವ ಹಾಲು ಕರೆಯುತ್ತಂತ ಗೋವುಗಳಿಗೆ ಕೆಲಸ ಮಾಡ್ತಾ ಇದ್ದ, ಎತ್ತುಗಳಿಗೆ ವೈದ್ಯನಾಗಿ ಚಿಕಿತ್ಸೆ ನೀಡ್ತಾ ಇದ್ದ ಅಂತ ಹೇಳಿ ಪುರಾಣಗಳಲ್ಲಿ ನಾವು ನೋಡ್ಬೋದು. ಹೀಗೆ ಪುರಾಣಗಳಲ್ಲಿ ಮತ್ತೆ ವೇದಗಳ ಕಾಲದಲ್ಲಿಯೂ ಕೂಡ ಈ ಪಶುವೈದ್ಯಕೀಯ ಅನ್ನುವಂಥದ್ದು ಆಚರಣೆಯಲ್ಲಿ ಇತ್ತು ಅಂತ ಹೇಳಿ. ಹೌದೌದು, ವೇದಗಳ ನಂತರದ ಕಾಲದಲ್ಲೂ ಕೂಡ ಮನುಷ್ಯರ ವೈದ್ಯರಿಗೆ ಮತ್ತು ಪಶುವೈದ್ಯ ಶಾಸ್ತ್ರದಲ್ಲೂ ಕೂಡ ತರಬೇತಿ ನೀಡ್ತಾ ಇದ್ರು ಅನ್ನುವಂತ ಮಾಹಿತಿ ಇದೆ. ಇದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡ್ತೀರಾ? ಈಗ ವೇದಗಳ ನಂತರದ ಕಾಲದಲ್ಲೂ ಸಹ ಈ ಮಾನವ ವೈದ್ಯರಿಗೆ ಪಶುವೈದ್ಯ ಶಾಸ್ತ್ರದಲ್ಲೂ ಸಹ ತರಬೇತಿ ನೀಡ್ತಾ ಇದ್ರು ಅಂತ ನಾವು ಓದ್ಬೋದು. ಇದಕ್ಕೆ ಸಾಕಷ್ಟು ಪುರಾವೆಗಳನ್ನು ಆಧಾರಗಳು ಸಹ ಇದೆ. ಅಖಂಡ ಮೌರ್ಯ ಸಾಮ್ರಾಜ್ಯ Christ-4th century ಭಾರತದುದ್ದಕ್ಕೂ ಸ್ಥಾಪಿಸಿರೋ ಅಂತ ಸಮಯದಲ್ಲಿ ಚಂದ್ರಗುಪ್ತ ಮೌರ್ಯನಿಗೆ ಪಶು ಪಕ್ಷಿಗಳು ಕಂಡ್ರೆ ತುಂಬಾ ವಿಶೇಷ ಪ್ರೀತಿ ಅಂತ ಹೇಳುತ್ತೆ. ಆತ ವೈಯಕ್ತಿಕ ಕಾಳಜಿಯಿಂದ ಪ್ರಾಣಿಗಳನ್ನು ಸಾಕ್ತಾ ಇದ್ದ, ಕಾಡಿನಲ್ಲಿ ಸಿಕ್ಕ ಒಂದು ಸಿಂಹನ ಸಾಕು ಪ್ರಾಣಿಯಾಗಿ ಪಳಗಿಸಿದ್ದ ಅಂತಲೂ ಸಹ ಪುರಾವೆಗಳಿವೆ. ಇನ್ನು ಮೌರ್ಯ ಸಾಮ್ರಾಜ್ಯದ ಮೆದುಳಾಗಿ ಕೆಲಸ ಮಾಡ್ತಾ ಇದ್ದವರು ಅಂದ್ರೆ ನಿಮಗೆ ಗೊತ್ತಿದೆ, ಚಾಣಕ್ಯ ಬರೆದ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಪ್ರಾಣಿ ಕಲ್ಯಾಣ, ತಳಿ ಸಂವರ್ಧನೆ, ಅವುಗಳ ಆರೋಗ್ಯ ಕಾಳಜಿ, ಆಹಾರ ಮತ್ತು ಪೋಷಣೆ ಮತ್ತು ಪಶುಪಾಲನಾ ಅಧಿಕಾರಿಗಳ ಕರ್ತವ್ಯಗಳ ಬಗ್ಗೆ ದೀರ್ಘವಾದ ವಿವರಣೆಗಳಿದ್ದಾವೆ. ಮತ್ತೆ ಜಾನುವಾರುಗಳಿಗೆ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯರ ಜವಾಬ್ದಾರಿಗಳ ಬಗ್ಗೆನೂ ವಿಶೇಷ ಉಲ್ಲೇಖ ಇದೆ ಇದರಲ್ಲಿ. ರೋಗಿಷ್ಠ ಪ್ರಾಣಿ ಗುಣವಾದ್ರೆ ಬಹುಮಾನವನ್ನು, ಕಾಯಿಲೆ ಉಲ್ಪಣಿಸಿದ ದಂಡವನ್ನು ಆಗ ಪಶು ಚಿಕಿತ್ಸರಿಗೆ ನೀಡ್ತಾ ಇದ್ರು ಅನ್ನೋದಕ್ಕೂ ಸಹ ಪುರಾವೆಗಳಿದೆ. ಇನ್ನು ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಅಶೋಕನ ಕಾಲದಲ್ಲಿ ಪ್ರಾಣಿ ಕಲ್ಯಾಣ ಉಚ್ಚಾರ್ಯ ಸ್ಥಿತಿಯಲ್ಲಿತ್ತು ಅಂತ ಹೇಳ್ತಾರೆ. ಮತ್ತೆ ಪ್ರಾಣಿಗಳಿಗೆಂದೇ ಪ್ರತ್ಯೇಕ ಆಸ್ಪತ್ರೆಗಳು ಅಶೋಕನ ಸಾಮ್ರಾಜ್ಯದಲ್ಲಿದ್ವು ಅಂತಲೂ ಸಹ ಪುರಾವೆಗಳಿದ್ದಾವೆ. ವನ್ಯ ಮೃಗಗಳು ಬೇಟೆಯಾಡುವುದನ್ನು, ಹಾಲುಣಿಸ್ತಾ ಇರುವಂತಹ ಹೆಣ್ಣು ಪ್ರಾಣಿಗಳನ್ನು ವಧೆ ಮಾಡುವುದನ್ನು, ಪ್ರಾಣಿಗಳಿಗೆ ಹಿಂಸೆ ನೀಡುವುದನ್ನು ನಿಷೇಧಿಸಲಾಗಿತ್ತು ಅಶೋಕನ ಕಾಲದಲ್ಲಿ ಅಂತ ಪುರಾವೆಗಳಿದೆ. ಹಾಗೆ ಕೆಲವು ಆಧಾರ ಗ್ರಂಥಗಳೇ ಅಶೋಕನ ಕಾಲದಲ್ಲಿ ಇತಿಹಾಸದಲ್ಲೇ ಅಪರೂಪವಾದ ಮನುಷ್ಯರಂತೆ ಪ್ರಾಣಿಗಳು ಸಹ ಪ್ರಜೆಗಳಾದ ಸ್ಥಿತಿಯಲ್ಲಿ ಇದ್ರು ಅಂತ ಪುರಾವೆಗಳು ಹೇಳುತ್ತೆ. ಹೀಗೆ ವೇದಗಳ ನಂತರದ ಕಾಲದಲ್ಲಿಯೂ ಕೂಡ ಈ ಪಶುವೈದ್ಯಕೀಯಕ್ಕೆ ಒಂದಷ್ಟು ಮಹತ್ವವನ್ನ ನೀಡಲಾಗಿದೆ. ಹೌದು ಹೌದು. ಬ್ರಿಟಿಷರ ಕಾಲದಲ್ಲಿ ಪಶುವೈದ್ಯಕೀಯಕ್ಕೆ ಯಾವ ರೀತಿಯ ಒತ್ತು ದೊರೆತಿತ್ತು? ಈಗ ನೋಡಿ, ಬ್ರಿಟಿಷರ ಕಾಲದಲ್ಲಿ ಅಂದ್ರೆ ಇತ್ತೀಚೆಗೆ ಅಂದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಸೇನೆಯಲ್ಲಿದ್ದ ಅಶ್ವಪಡೆಗಳ ಕಾಳಜಿ ವಹಿಸಲು 1862ರಲ್ಲಿ ಪೂನಾದಲ್ಲಿ ಮೊದಲ ಪಶುವೈದ್ಯ ಶಾಲೆಯನ್ನು ತೆರೆಯಲಾಯಿತು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಸೇನೆಯಲ್ಲಿದ್ದವರಿಗೆ ಮಾತ್ರ ತರಬೇತಿ ನೀಡಲಾಗ್ತಾ ಇತ್ತು. ವೃತ್ತಿಗೆ ಬೇಡಿಕೆ ಹೆಚ್ಚಾದಂತೆ ಸಾರ್ವಜನಿಕರು ಮತ್ತು ಸಾಮಾನ್ಯರಿಗೂ ಸಹ ಅನುಕೂಲ ಆಗುವ ಹಾಗೆ 1877ರಲ್ಲಿ ಉತ್ತರ ಪ್ರದೇಶದ ಬಾಬುಗರ್ನಲ್ಲಿ, ಮತ್ತೆ 1882ರಲ್ಲಿ ಪಾಕಿಸ್ತಾನದ ಲಾಹೋರ್ನಲ್ಲಿ, ಮತ್ತು 1886ರಲ್ಲಿ ಅಂದಿನ ಬಾಂಬೆನಲ್ಲಿ, ಅಂದ್ರೆ ಇವತ್ತು ಮುಂಬೈ ಅಂತ ನಾವೇನ್ ಹೇಳ್ತೀವಲ್ಲ, ಇಲ್ಲಿ ಹೊಸ ತರಬೇತಿ ಪಶುವೈದ್ಯ ಕೇಂದ್ರಗಳನ್ನು ತೆರೆಯಲಾಯಿತು. ಮತ್ತೆ ಸ್ವಾತಂತ್ರ್ಯಕ್ಕೂ ಮೊದಲು 20 ವರ್ಷಗಳ ಹಿಂದೆ ಅಂದ್ರೆ 1928ರಲ್ಲಿ ಇಂಗ್ಲೆಂಡ್ ನಿಂದ ಬಂದಿಳಿದ ರಾಯಲ್ ಕೃಷಿ ಆಯೋಗ ವ್ಯವಸಾಯದೊಂದಿಗೆ ಪಶುಸಂಗೋಪನೆಯ ಬಗ್ಗೆಯೂ ಪರಿಶೀಲನೆ ನಡೆಸಿ ಜಾನುವಾರುಗಳನ್ನು ಕಾಡುತ್ತಿದ್ದ ಭೀಕರ ಕಾಯಿಲೆಗಳಿರ್ಬೋದು ಮತ್ತೆ ಇವುಗಳ ಬಗ್ಗೆ ಅಧ್ಯಯನ ಮಾಡಲು ಭಾರತದಲ್ಲಿ ಪದವಿ ರೂಪದಲ್ಲಿ ಪಶುವೈದ್ಯ ವಿಜ್ಞಾನಕ್ಕೆ ಅನುವು ಮಾಡಿಕೊಡಬೇಕು ಅಂತ ಸಲಹೆ ನೀಡುತ್ತೆ. ಇದರ ಪರಿಣಾಮವಾಗಿ 1936ರಲ್ಲಿ ಮದ್ರಾಸ್ನಲ್ಲಿ ಪದವಿ ರೂಪದ ಪಶುವೈದ್ಯ ವಿಜ್ಞಾನ ಮಹಾವಿದ್ಯಾಲಯ ಸ್ಥಾಪಿಸಲಾಯಿತು. ಇವತ್ತಿಗೂ ನಾವು ಮದ್ರಾಸ್ ವೆಟರಿನರಿ ಕಾಲೇಜ್ ಅಂತ ಅಂದ್ರೆ ತುಂಬಾ ಹಳೆಯ ಒಂದು ಪಶುವೈದ್ಯಕೀಯ ಮಹಾವಿದ್ಯಾಲಯ ಅಂತ ಹೇಳ್ತೀವಿ ನಾವು. ನಮ್ಮ ಕರ್ನಾಟಕ ರಾಜ್ಯ ಈ ಪಶುವೈದ್ಯಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಗಮನಾರ್ಹವಾದಂತಹ ಸಾಧನೆಯನ್ನ ಮಾಡಿರತಕ್ಕಂತ ಒಂದು ರಾಜ್ಯ. ಅದಕ್ಕೆ ಕಾರಣ ಈ ಹಿಂದಿನ ಬೆಳವಣಿಗೆಗಳು. ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಈ ಪಶುವೈದ್ಯಕೀಯದ ಬೆಳವಣಿಗೆ ಬಗ್ಗೆ ತಾವೇನ್ ಹೇಳ್ತೀರಿ? ಇನ್ನು ಕರ್ನಾಟಕದ ಬಗ್ಗೆ ಹೇಳೋದಾದ್ರೆ, ದಕ್ಷಿಣ ಭಾಗವನ್ನು ಆಳ್ತಾ ಇದ್ದ ಆಗಿನ ಗಂಗರಾಜ ಶ್ರೀ ಪುರುಷ ಅಂದ್ರೆ ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಗಜಶಾಸ್ತ್ರವನ್ನು ಈತನ ಮಗ ಶಿವಕುಮಾರ ಗಜಾಷ್ಟಕ ಅಂತ ದೋರು ಎಂಬ ಆನೆಗಳ ಚಿಕಿತ್ಸೆ ಕುರಿತಾದ ಕನ್ನಡ ಗ್ರಂಥವನ್ನು ಸಹ ರಚಿಸಿದ್ದಾರೆ. ಈ ಮಧ್ಯೆ ಮಾನವ ವೈದ್ಯ ಕೃತಿಯನ್ನು ಪರೋಕ್ಷವಾಗಿ ಪಶುವೈದ್ಯರು ಸಹ ಬಳಸುತ್ತಿದ್ರು. ಮತ್ತೆ 12ನೇ ಶತಮಾನದಲ್ಲಿ ರಚಿತವಾದ ಕೀರ್ತಿವರ್ಮನ ಗೋವೈದ್ಯ ಮತ್ತೊಂದು ಆಯುರ್ವೇದ ಆಧಾರಿತ ಕನ್ನಡದಲ್ಲಿ ರಚಿತವಾದ ಪಶುವೈದ್ಯ ಗ್ರಂಥ. ಮುಂದುವರೆದು ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಕರ್ನಾಟಕದಲ್ಲಿ ಆರಂಭವಾದ ಮೊದಲ ಪಶುವೈದ್ಯ ವಿಜ್ಞಾನ ಮಹಾವಿದ್ಯಾಲಯ ಅಂದ್ರೆ ಈಗ ಬೆಂಗಳೂರು ಹೆಬ್ಬಾಳದಲ್ಲಿರೋ ಪಶುವೈದ್ಯಕೀಯ ಕಾಲೇಜು. ಇದು ಆರಂಭವಾಗಿದ್ದು 1958ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಆಧೀನ ಸಂಸ್ಥೆಯಾಗಿತ್ತು. ಈ ಕಾಲೇಜನ್ನು ಮೈಸೂರು ವೆಟರಿನರಿ ಕಾಲೇಜ್ ಎಂದೇ ಆಗ ಕರೀತಾ ಇದ್ರು. ಇದಿಷ್ಟು ಕರ್ನಾಟಕದಲ್ಲಿ ಆದಂತಹ ಬೆಳವಣಿಗೆ. ನಮ್ಮ ದೇಶ ಮತ್ತೆ ರಾಜ್ಯದಲ್ಲಿ ಈ ಪಶುವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆದವು ಅನ್ನುವಂಥದ್ದನ್ನ ತಿಳಿಸಿದ್ರೆ, ಇನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ವಿಶ್ವ ಮಟ್ಟಕ್ಕೆ ನಾವು ನೋಡಿದಾಗ ಅಲ್ಲಿಯ ಬೆಳವಣಿಗೆ ಹೇಗಿತ್ತು? ಈಗ ವಿಶ್ವಮಟ್ಟದ ಚರಿತ್ರೆ ಪುಟಗಳನ್ನು ನೋಡಿದ್ರೆ ತಾವು ಕೇಳಿರ್ಬೋದು ಈಸೋಪನ ಕಥೆಗಳು ಅಂತ ಕೇಳಿರ್ತೀರಿ. ಈ ಈಸೋಪನ ಕಥೆಗಳಲ್ಲಿ ಬರೋ ಆಂಡ್ರೋಕ್ಲಸ್ ಎಂಬ ರೋಮನ್ ಗುಲಾಮನ ಕತೆ ಕೇಳಿರ್ಬೋದು. ಇವನು ಮಾಲೀಕನಿಂದ ತಪ್ಪಿಸ್ಕೊಂಡು ಸ್ವಾತಂತ್ರ್ಯನ ಆರಿಸಿ ಕಾಡಿನಲ್ಲಿ ಓಡಾಡ್ತಿರ್ತಾನೆ. ಅವನಿಗೆ ನರಳುತ್ತಿದ್ದ ಒಂದು ಸಿಂಹ ಕಾಣಿಸುತ್ತೆ. ಹತ್ತಿರ ಹೋಗಿ ಅದ್ರ ಕಾಲಿಗೆ ಚುಚ್ಚಿರೋ ಮುಳ್ಳನ್ನ ಆತ ಧೈರ್ಯವಾಗಿ ಹೊರಗೆ ತೆಗಿತಾನೆ ಅಂತ ಚರಿತ್ರೆ ಹೇಳುತ್ತೆ. ಮುಂದೊಂದು ದಿನ ಆತನಿಗೆ ಶಿಕ್ಷೆಯಾಗಿ ಅದೇ ಸಿಂಹದೊಂದಿಗೆ ಕಾದಾಡಬೇಕು ಅಂತ ಹೇಳಿದಾಗ, ಆ ಹಸಿದ ಸಿಂಹ ಅವನು ಇನ್ನೇನು ತಿಂದೇ ಬಿಡುತ್ತೆ ಅಂತ ಜನ ಎಲ್ಲ ಭಾವಿಸಿರ್ತಾರೆ. ಆದ್ರೆ ಇದಕ್ಕೆ ವ್ಯತಿರಿಕ್ತವಾಗಿ ತನ್ನ ಕೃತಜ್ಞತೆನ ಮರೆವ ಆ ಪ್ರಾಣಿ ಆತನ ಕಾಲನ್ನು ನೆಕ್ಕುತ್ತಾ ನಿಲ್ತದೆ ಅಂತ ಹೇಳ್ಬಿಟ್ಟು ಈ ಚರಿತ್ರೆ ಪುಟಗಳಲ್ಲಿ ನಾವು ನೋಡ್ಬೋದು. ಇದೊಂದು ಕಥೆಯಾಗಿರ್ಬೋದು. ಆದ್ರೆ ಅಷ್ಟು ಹಿಂದೆನೆ ಪ್ರಾಣಿಗಳ ಮೇಲೆ ಮನುಷ್ಯರಿಗಿದ್ದ ಅನುಕಂಪ ಮತ್ತು ಮಮತೆ ಇಲ್ಲಿ ಪ್ರಕಟಗೊಳ್ಳುತ್ತೆ. ಅಹಿಂಸೆಯ ಪ್ರಚಾರಕರಾಗಿದ್ದ ಬುದ್ಧನು ಸಹ ಹೀಗೆ ಒಂದು ಬಾರಿ ಪೆಟ್ಟು ತಿಂದ ಪಾರಿವಾಳನ ರಕ್ಷಿಸೋ ನಿದರ್ಶನಗಳಿದೆ, ತಾವು ಕೇಳಿರ್ತೀರಿ. ಹಾಗೆ ಕಾಡಿನಲ್ಲಿದ್ದ ವನ್ಯ ಮೃಗಗಳನ್ನು ಸಾಕಿ ಪ್ರಾಣಿಗಳಾಗಿದ್ದು ಮನುಷ್ಯ ಸಂಗೋಪನೆಗೆ ಇಳಿದ ಕ್ರಿಸ್ತ ಶಕ ಪೂರ್ವ 12,000 ವರ್ಷದ ಆಸುಪಾಸಿನಲ್ಲಿ ಅಂತ ಹೇಳಲಾಗ್ತ. ಅದರಲ್ಲೂ ಮೊದಲು ಸಾಕಲ್ಪಟ್ಟ ಪ್ರಾಣಿ ನಿಷ್ಠೆಗೆ ಹೆಸರಾದದ್ದು ಶ್ವಾನ. ಮತ್ತು ವಿಶ್ವ ಮಟ್ಟದಲ್ಲಿ ಪಶುವೈದ್ಯ ವೃತ್ತಿ ಉಗಮವಾಗಿದ್ದು ನಿಖರವಾಗಿ ಎಲ್ಲಿ ಎಂದು ಹೇಳೋದು ಕಷ್ಟ. ಆದರೆ ಚೀನಾ, ಮೆಸೊಪೊಟೋಮಿಯಾ ಮತ್ತು ಈಜಿಪ್ಟ್ ಮತ್ತು ಭಾರತದಲ್ಲಿ ಹುಟ್ಟಿ ಬೆಳೆಯುತ್ತಿದ್ದ ಈ ನಾಗರಿಕತೆಗಳೊಂದಿಗೆ ಇದು ಸಹ ಬೆರೆತೋಗಿದೆ ಅಂತಲೇ ನಾವು ಹೇಳ್ಬೋದು. ತಾವು ಈಗಾಗಲೇ ಈ ಪ್ರಾಣಿಗಳ ಆರೋಗ್ಯವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಒಂದು ತಂಡವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಅಂತ ಹೇಳಿ ಹೇಳಿದ್ರಿ. ನಾವು ಝೂನೋಟಿಕ್ ರೋಗಗಳು ಅಂತ ಹೇಳಿ ಕರಿತೇವೆ, ಅಂತಂದ್ರೆ ಪ್ರಾಣಿಜನ್ಯ ರೋಗಗಳು, ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ರೋಗಗಳನ್ನ ಪ್ರಾಣಿಜನ್ಯ ರೋಗ ಅಂತ ಹೇಳಿ ಕರೆಯಲಾಗುತ್ತೆ. ಈ ರೋಗಗಳ ನಿಯಂತ್ರಣ ಹೇಗೆ? ಈಗ ನೋಡಿ, ನಾನು ಹೇಳಿದೆ ಒಂದು ತಂಡದ ಬಗ್ಗೆ ಹೇಳಿದೆ ಈಗಾಗಲೇ. ಮೊದಲೇ ನಾನು ಹೇಳಬೇಕಾದ್ರೆ, ಇನ್ನು ಕುದುರೆ ಜ್ವರ, ರೇಬಿಸ್, ಬೊವೈನ್ ಟ್ಯೂಬರ್ಕ್ಯುಲೋಸಿಸ್ ಮತ್ತು ಬ್ರುಸೆಲೋಸಿಸ್ ಮೊದಲಾದ ಅನೇಕ ರೋಗಗಳು ಈ ಪ್ರಾಣಿಗಳಿಂದ ಮಾನವನಿಗೆ ಹರಡುವಂಥ ರೋಗಗಳು. ಇದಕ್ಕೋಸ್ಕರ ಪಶುವೈದ್ಯರು, ವೈದ್ಯರು, ಸಾರ್ವಜನಿಕ ಆರೋಗ್ಯ ಅಧಿಕಾರಿಗಳು ಮತ್ತು ವನ್ಯಜೀವಿ ತಜ್ಞರು ಒಗ್ಗೂಡಿದಾಗ ಮಾತ್ರ ಈ ರೋಗಗಳನ್ನು ನಿಯಂತ್ರಣ ಮಾಡಬಹುದು. ಎಲ್ಲರೂ ಕೂಡ ಒಗ್ಗೂಡಿ ಈ ಒಂದು ರೋಗಗಳ ನಿಯಂತ್ರಣಕ್ಕೆ ಮುಂದಾಗಬೇಕಾಗಿದೆ ಅಲ್ವಾ? ಹೌದು. ಈ ಪಶುಸಂಗೋಪನೆ ಮತ್ತೆ ಕೃಷಿ ಕ್ಷೇತ್ರದ ಬಗ್ಗೆ ಅಂತ ಅಂದ್ರೆ ಇವೆರಡು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು, ಒಂದನ್ನ ಬಿಟ್ಟು ಇನ್ನೊಂದಿರಲಿಕ್ಕೆ ಸಾಧ್ಯ ಆಗುದಿಲ್ಲ. ಈ ನಿಟ್ಟಿನಲ್ಲಿ ಅದ್ರ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ನೋಡಿ, ರೈತರು ಮತ್ತು ಪಶುವೈದ್ಯರು ಸಹಕರಿಸಿ ಜಾನುವಾರುಗಳ ಆರೋಗ್ಯವನ್ನು ಕಾಯ್ದುಕೊಳ್ಳೋದು ಅತಿ ಮುಖ್ಯ. ಆಹಾರದ ಸುರಕ್ಷತೆಯನ್ನು ಖಚಿತಗೊಳಿಸೋದು ಮತ್ತು ಆರ್ಥಿಕ ಸ್ಥಿರತೆಯನ್ನು ಉಳಿಸೋದು ಬಹು ಮುಖ್ಯವಾದ್ದು. ಮತ್ತೆ ಕೃಷಿಕರು, ಪಶುವೈದ್ಯರು ಮತ್ತು ಪಶು ಆರೋಗ್ಯ ತಜ್ಞರು ಸೇರಿಕೊಂಡು ಜಾನುವಾರುಗಳನ್ನು ಆರೋಗ್ಯದ ಬಗ್ಗೆ ತಜ್ಞ ಸಲಹೆ ನೀಡಬೇಕಾಗುತ್ತೆ. ಮತ್ತೆ ಸಾಂಕ್ರಾಮಿಕ ರೋಗಗಳ ತಡೆಗಟ್ಟಲು ಸಮಗ್ರ ಲಸಿಕಾ ಯೋಜನೆಗಳು ಮತ್ತು ನಿರ್ವಹಣಾ ತಂತ್ರಗಳು ಜಾರಿಗೆ ತರಬೇಕಾಗುತ್ತೆ. ಮತ್ತೆ ಉತ್ತಮ ಪಶುಪಾಲನೆ ತಂತ್ರಗಳು ಆಹಾರ ಗುಣಮಟ್ಟವನ್ನು ಮತ್ತು ಹಾಲು ಮಾಂಸ ಉತ್ಪಾದನೆ ಮಟ್ಟವನ್ನು ಸುಧಾರಿಸೋ ಕಡೆ ಹೆಚ್ಚು ಗಮನ ಹರಿಸಬೇಕಾಗುತ್ತೆ. ಈಗ ಪಶುವೈದ್ಯರು ಅಂತ ಅಂದಾಕ್ಷಣ ನಮ್ಮ ಹಸು, ನಮ್ಮ ಎಮ್ಮೆ, ನಮ್ಮ ನಾಯಿ, ನಮ್ಮ ಬೆಕ್ಕು, ಇದಕ್ಕೆ ಮಾತ್ರ ಚಿಕಿತ್ಸೆಯನ್ನು ಕೊಡ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಿರೋಂಥದ್ದು. ಇದನ್ನು ಮೀರಿ ಇವತ್ತು ವನ್ಯಜೀವಿಗಳು ಏನಿದ್ದಾವೋ ಅವುಗಳ ಆರೋಗ್ಯದ ರಕ್ಷಣೆಯಲ್ಲಿಯೂ ಕೂಡ ಈ ಪಶುವೈದ್ಯಕೀಯ ಅನ್ನುವಂಥದ್ದು ನೆರವಾಗ್ತಾ ಇರೋಂಥದ್ದು. ಈ ನಿಟ್ಟಿನಲ್ಲಿ ವನ್ಯಜೀವಿ ಸಂರಕ್ಷಣೆಯಲ್ಲಿ ಈ ಪಶುವೈದ್ಯರ ಪಾತ್ರ ಎಷ್ಟು ಮಟ್ಟಿಗಿದೆ? ಖಂಡಿತ, ಪಶುವೈದ್ಯರ ಪಾತ್ರ ಇದ್ದೇ ಇರುತ್ತೆ. ನೀವು ದಿನನಿತ್ಯ ಪತ್ರಿಕೆಗಳಲ್ಲಿ ನೋಡ್ತಲೇ ಇರ್ತೀರಿ. ಇಲ್ಲಿ ಪಶುವೈದ್ಯರು ವನ್ಯಜೀವಿ ಸಂರಕ್ಷಕರೊಂದಿಗೆ ಸಹಕರಿಸಿ ವನ್ಯಜೀವಿಗಳ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸಲು ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಪರಿಸರ ಹಾನಿ, ಕಾನೂನುಬಾಹಿರ ಬೇಸಾಯ ಮತ್ತು ಹವಾಮಾನ ಬದಲಾವಣೆ ಪರಿಣಾಮಗಳನ್ನು ತಡೆಗಟ್ಟಲು ಸಹ ಪಶುವೈದ್ಯರ ಸಹಕಾರ ತುಂಬಾ ಅಗತ್ಯ ಇರುತ್ತೆ. ಅವುಗಳ ಆರೋಗ್ಯದ ಸಂರಕ್ಷಣೆಯಲ್ಲಿಯೂ ಕೂಡ ಅವರು ಕೈಯನ್ನ ಜೋಡಿಸ್ತಾ ಇರತಕ್ಕಂಥದ್ದನ್ನ ನಾವು ಅನೇಕ ಸಂದರ್ಭಗಳಲ್ಲಿ ನೋಡ್ತಾ ಇದ್ದೇವೆ. ಅದರಲ್ಲೂ ಕೂಡ ಹಾಸನ ಜಿಲ್ಲೆಯಲ್ಲಿ ಏನು ಆನೆಗಳ ಹಾವಳಿ ಅದರ ಒಂದು ಹಿಡಿಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅದಕ್ಕೆ ಏನಾದರೂ ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ತಮ್ಮ ಕಾಲೇಜಿನಿಂದಲೇ ಇಲ್ಲಿಂದ ಡಾಕ್ಟರ್ಗಳು, ವೈದ್ಯರು ಹೋಗಿ ಚಿಕಿತ್ಸೆಯನ್ನ ಕೊಡುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ. ಇನ್ನು ಈ ವಿಶ್ವ ಪಶುವೈದ್ಯಕೀಯ ದಿವಸದ ಸಂದರ್ಭದಲ್ಲಿ ಅಂತ ಅಂದ್ರೆ ಈ ಸಂದರ್ಭದಲ್ಲಿ 2025 ಇಸ್ವಿಯಲ್ಲಿ ಈ ಒಂದು ಆಚರಣೆಯ ಹಿನ್ನೆಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ಮಾಡಬಹುದು ಅಂತೀರಿ? ಈಗ ಪ್ರಾಣಿಗಳ ಆರೋಗ್ಯದಲ್ಲಿ ತಂಡದ ಕಾರ್ಯದ ಮಹತ್ವದ ಕುರಿತು ಜಾಗೃತಿ ಅಭಿಯಾನಗಳನ್ನು ನಡೆಸಬಹುದು. ಮತ್ತೆ ಪಶುವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹಾಗೂ ವೃತ್ತಿಪರರಿಗೆ ಶಿಬಿರಗಳನ್ನು ಆಯೋಜಿಸೋದು, ಕಾರ್ಯಾಗಾರಗಳನ್ನು ಆಯೋಜಿಸೋದು ಇದನ್ನು ಮಾಡ್ತಾ ಇದ್ದೀವಿ. ಮತ್ತೆ ಪಶುವೈದ್ಯಕೀಯ ಸೇವೆಯಲ್ಲಿ ಪ್ರಾಚುರ್ಯತೆ ಪಡೆದ ವ್ಯಕ್ತಿಗಳನ್ನು ಗೌರವಿಸುವುದು, ಅದು ರೈತರು ಇರ್ಬೋದು ಮತ್ತೊಬ್ಬರು ಇರ್ಬೋದು. ಮತ್ತೆ ಸಮುದಾಯದ ವ್ಯಕ್ತಿಗಳನ್ನು ಪ್ರಾಣಿ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹ ಮಾಡೋದು. ಸೊ ಇಷ್ಟನ್ನ ನಾವು ಪಶುವೈದ್ಯ ದಿನ ಆಚರಣೆ ದಿನದ ಅಂಗವಾಗಿ ಆಯೋಜಿಸೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಮನುಷ್ಯರ ಆರೋಗ್ಯ ಮತ್ತೆ ಪಶು ಆರೋಗ್ಯದ ಪರಸ್ಪರ ಸಂಬಂಧ ಇದು ಹೆಚ್ಚಾಗಿ ಇರುವಂತದ್ದು, ಇದ್ರ ಬಗ್ಗೆ ತಾವೇನ್ ಹೇಳಿಕ್ ಇಷ್ಟಪಡ್ತೀರಿ? ನಾನು ಈಗಾಗಲೇ ಝೂನೋಟಿಕ್ ಡಿಸೀಸಸ್ ಅಂತ ಹೇಳಿದೆ ತಮಗೆ. ಪಶುವೈದ್ಯರು, ವೈದ್ಯರು ಮತ್ತು ಸಾರ್ವಜನಿಕ ಆರೋಗ್ಯ ತಜ್ಞರು ಒಟ್ಟಾಗಿ ಕೆಲಸ ಮಾಡೋದ್ರ ಮೂಲಕ ಈ ಝೂನೋಟಿಕ್ ರೋಗಗಳು ಹರಡದಂತೆ ತಡೆಗಟ್ಟಬಹುದು. ಈಗ ನೀವು ಕೇಳ ಇದ್ದೀರಿ, ರೇಬಿಸ್, ಬ್ರುಸೆಲೋಸಿಸ್, ಪಕ್ಷಿ ಜ್ವರ, ಸಾರ್ಸ್ ಅಂತ ಕೇಳಿದಿರಿ, ಮತ್ತು ಕೋವಿಡ್ ಅಂತದ್ದು ಮುಂತಾದ ರೋಗಗಳನ್ನು ಪ್ರಾಣಿಗಳಿಂದ ಮಾನವರಿಗೂ ಸಹ ಬರಬಹುದು ಅಂತ ಹೇಳಿ ಒಂದು ಪ್ರೂವ್ ಆಗಿದೆ. ಈ ಕಾರಣಕ್ಕೆ ಪಶು ಆರೋಗ್ಯವನ್ನು ಮಾನವರ ಆರೋಗ್ಯದೊಂದಿಗೆ ಸಂಯೋಜಿಸಿ ನೋಡ್ಬೇಕಾಗತ್ತೆ. ನಾವು ಸರಿಯಾದ ಹೈಜಿನ್ ಅಂದ್ರೆ ಸ್ವಚ್ಛತೆಯನ್ನು ಕಾಪಾಡೋದು ಮತ್ತು ಪಶು ಸಂಗೋಪನೆಯ ಮೂಲಕ ಸೋಂಕು ಹರಡೋದನ್ನ ನಾವು ತಡೆಗಟ್ಟೋದಕ್ಕೆ ಪ್ಲಾನ್ ಮಾಡಬೇಕಾಗತ್ತೆ. ಇನ್ನು ಈ ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಈಗಾಗಲೇ ಹೇಳಿದೆ, ವನ್ಯಜೀವಿಗಳು ಕೂಡ ಪ್ರಾಕೃತಿಕ ಪರಿಸರದಲ್ಲಿ ಮುಖ್ಯ ಪಾತ್ರ ವಹಿಸ್ತವೆ. ಮತ್ತೆ ವನ್ಯಜೀವಿ ಪಶುವೈದ್ಯರು, ಸಂಶೋಧಕರು ಮತ್ತು ಪರಿಸರ ಸಂರಕ್ಷಕರನ್ನು ಕೈಜೋಡಿಸಿ ವನ್ಯ ಪ್ರಾಣಿಗಳ ಆರೋಗ್ಯವನ್ನ ಪರೀಕ್ಷೆ ಮಾಡ್ತವೆ. ಮತ್ತೆ ಹೊಸ ರೋಗಗಳನ್ನು ಪತ್ತೆನ ಸಹ ಮಾಡ್ತಾರೆ ಮತ್ತು ಅವುಗಳ ನಿಯಂತ್ರಣ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ಮತ್ತೆ ಹವಾಮಾನ ಬದಲಾವಣೆಗಳು ಮತ್ತು ಮಾಲಿನ್ಯ ಇರ್ಬೋದು ವನ್ಯಜೀವಿಗಳ ಮೇಲೆ ಬೀರುವಂತ ಪರಿಣಾಮಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಈಗ ಒಂದು ತಂಡವಾಗಿ ಅಧ್ಯಯನ ನಡೀತಾ ಇದೆ. ಇವೆಲ್ಲ ಪ್ರಮುಖವಾದ ಒಂದು ಗುರಿ ಆಗಿರುತ್ತೆ. ಪ್ರಾಣಿಗಳ ಆರೈಕೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಅಂದ್ರೆ ನಮ್ಮ ಆರೋಗ್ಯವನ್ನು ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಪಶುಪಾಲಕರ ಜಾಗೃತಿ ಮಹತ್ವದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ನೋಡಿ, ಈಗ ಸಾಕು ಪ್ರಾಣಿಗಳನ್ನು ಸಾಕುವಂತವರು ಪಶುವೈದ್ಯರು, ಪಶುಪಾಲನಾ ತಜ್ಞರು ಮತ್ತು ಆಹಾರ ತಜ್ಞರ ಸಲಹೆ ಪಡೆದು ತಮ್ಮ ಪ್ರಾಣಿಗಳನ್ನು ಆರೋಗ್ಯವಾಗಿಡಬೇಕಾಗುತ್ತೆ. ಈಗ ಯಾರು ಪಶುಪಾಲನೆ ಮಾಡ್ತಾ ಇರೋಂಥವ್ರು, ಮತ್ತು ಮಾನಸಿಕ ಆರೋಗ್ಯಕ್ಕೂ ಪ್ರಾಣಿಗಳು ಬಹಳ ಪ್ರಭಾವ ಬೀರ್ತವೆ ಅನ್ನೋದೆಲ್ಲ ಗೊತ್ತೇ ಇದೆ. ಮತ್ತು ಸರಿಯಾದ ಆರೈಕೆ ಮತ್ತು ಆರೋಗ್ಯ ಪರೀಕ್ಷೆ ಪ್ರಾಣಿಗಳ ಜೀವನದ ಗುಣಮಟ್ಟನ ಸುಧಾರಿಸ್ತಾ ಹೋಗ್ತಾ ಇರುತ್ತೆ. ಮತ್ತು ಸಾಕು ಪ್ರಾಣಿಗಳ ಒಳ್ಳೆಯ ಆರೋಗ್ಯವು ಮನೆಯವರ ಆರೋಗ್ಯ ಮತ್ತು ಪರಿಸರ ಶುದ್ಧತೆಯ ಸಹ ನಿರ್ಧಾರ ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಪಶುವೈದ್ಯಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಭವಿಷ್ಯದ ಗುರಿಗಳು ಮತ್ತೆ ಸವಾಲುಗಳು ಏನಿದಾವೆ ಅನ್ಸುತ್ತೆ? ಈಗ ತಮಗೆ ಗೊತ್ತಿರೋ ಹಾಗೆ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಮತ್ತು ನಿರ್ವಹಣೆ ಇದು ಪ್ರಮುಖ ಆಗುತ್ತೆ. ಮತ್ತೆ ಅತ್ಯಾಧುನಿಕ ವೈದ್ಯಕೀಯ ತಂತ್ರಜ್ಞಾನಗಳನ್ನು ಬಳಕೆ, ಇನ್ನು ಎಷ್ಟೋ ಅತ್ಯಾಧುನಿಕ ವೈದ್ಯಕೀಯ ತಂತ್ರಜ್ಞಾನ ಮನುಷ್ಯರಲ್ಲಿ ಇದ್ದಾಗೆ ನಮ್ಮಲ್ಲಿ ಬಳಕೆ ಆಗಬೇಕಾಗಿದೆ. ಮತ್ತೆ ಸರ್ವ ಜನಾಂಗದ ಒಳಗೊಂಡ ಸಮಗ್ರ ಪಶು ಆರೋಗ್ಯ ನೀತಿ ರೂಪಿಸಬೇಕಾಗುತ್ತೆ. ಮತ್ತೆ ಒಗ್ಗಟ್ಟಿನಿಂದ ಪಶು ಆರೋಗ್ಯವನ್ನು ಬೆಳೆಸುವ ಮಾದರಿಯನ್ನು ಜಾರಿಗೆ ತರೋದು ಮುಖ್ಯ ಆಗುತ್ತೆ. ಈ ಒಂದು ದಿನಾಚರಣೆಯ ಸಂದರ್ಭದಲ್ಲಿ ನಾವು ತಿಳಿಬೇಕಾದಂತಹ ಅಂಶಗಳು, ಕಲಿಯಬೇಕಾದಂತಹ ಪಾಠಗಳ ಬಗ್ಗೆ ತಿಳಿಸಿ. ಈಗ ನೋಡಿ, ವಿಶ್ವ ಪಶುವೈದ್ಯ ದಿನ 2025 ಪ್ರಾಣಿಗಳ ಆರೋಗ್ಯ ಸುಧಾರಿಸೋದು ತಂಡದ ಕಾರ್ಯ ಪದ್ಧತಿಯ ಮಹತ್ವವನ್ನು ಜನರಿಗೆ ತಲುಪಿಸಲು ಒಂದು ಸುಂದರವಾದ ವೇದಿಕೆ ಆಗುತ್ತೆ. ಈ ಪ್ರಾಣಿಗಳ ಆರೋಗ್ಯಕ್ಕೆ ಸರಿಯಾದ ತಂಡದ ಸಂಯೋಜನೆಯಿಂದ ಮಾತ್ರ ಉತ್ತಮ ಭವಿಷ್ಯವನ್ನು ರೂಪಿಸಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ. ಆದ್ದರಿಂದ ನಾವು ಒಂದಾಗಿ ಕೆಲಸ ಮಾಡಿದರೆ ಪ್ರಾಣಿಗಳ ಆರೋಗ್ಯವನ್ನು ಸುಧಾರಿಸಿ ಮಾನವರ ಆರೋಗ್ಯ ಮತ್ತು ಪರಿಸರನ ನಾವು ಸುರಕ್ಷಿತವಾಗಿಡಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ವಿಶ್ವ ಪಶುವೈದ್ಯ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಮಹಾವಿದ್ಯಾಲಯದಲ್ಲಿ ಏನಾದರೂ ವಿಶೇಷವಾದಂತಹ ಕಾರ್ಯಕ್ರಮಗಳು ಆಯೋಜನೆಗೊಳ್ತಾ ಇದ್ದಾವೆ? ನಾನು ಹೇಳಿದೆ, 26 ಆ ದಿನ ನಾವು ಒಂದು ಲಸಿಕಾ ಕಾರ್ಯಕ್ರಮನ ಇಟ್ಕೊಳ್ಳೋದು ಸಾಕು ಪ್ರಾಣಿಗಳಿಗೆ. ಮತ್ತೆ ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಮತ್ತೆ ನಾವು ಪಶುವೈದ್ಯಕೀಯ ತಜ್ಞರುಗಳು ಮತ್ತೆ ಸ್ವಲ್ಪ ಸಾರ್ವಜನಿಕರುಗಳು ಸೇರಿ ಪಶುವೈದ್ಯಕೀಯ ಮಹತ್ವದ ಬಗ್ಗೆ ತಿಳುವಳಿಕೆ ಕೊಟ್ಟು ಸಾಕು ಪ್ರಾಣಿಗೆ ಲಸಿಕಾ ಕಾರ್ಯಕ್ರಮನ ಇಟ್ಕೊಳ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಪಶುವೈದ್ಯರು ಅಂತ ಹೇಳಿದ್ರೆ ಅವರು ಕೂಡ ಮೂಲಭೂತವಾಗಿ ಮನುಷ್ಯ ಮನುಷ್ಯರೇ. ಯಾರು ಈ ಪಶುಪಾಲನೆಯಲ್ಲಿ ತೊಡಗಿರ್ತಾರೋ ಅಂತವರ ಅನುಕೂಲಕ್ಕೆ ಮತ್ತೆ ಆ ಒಂದು ಜಾನುವಾರುಗಳ ಆರೋಗ್ಯದ ಒಂದು ದೃಷ್ಟಿಯಿಂದಾಗಿ ಅವರ ಕೆಲಸವನ್ನ ನಿರ್ವಹಣೆಯನ್ನ ಮಾಡ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಅನೇಕ ಸಾರಿ ಪಶುವೈದ್ಯರು, ಅದರಲ್ಲೂ ಕೂಡ ಸರ್ಕಾರಿ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪಶುವೈದ್ಯರನ್ನ ದೂರ್ತಕ್ಕಂಥದ್ದು, ಅವ್ರ ಮೇಲೆ ಆರೋಪಗಳನ್ನ ಮಾಡ್ತಕ್ಕಂಥದ್ದು, ಈ ತರದ್ದು ಕೂಡ ಇರುತ್ತೆ. ಇದೆಲ್ಲದನ್ನು ಮೀರಿ ನಮ್ಮ ಪಶುಪಾಲಕರು ಮತ್ತೆ ಪಶುವೈದ್ಯರ ಒಂದು ಸಂಬಂಧ ಹೇಗೆ ಚೆನ್ನಾಗಿ ಇರಬೇಕಾಗುತ್ತೆ? ಈಗ ನೋಡಿ, ಎಷ್ಟೋ ಗೊತ್ತಿರೋದಿಲ್ಲ ಕೆಲವೊಂದೊಂದು ಇದರಲ್ಲಿ, ಹೆಚ್ಚಾಗಿ ನಾವು ಇದರಲ್ಲಿ ನೋಡ್ತೀವಿ ಡಿಪಾರ್ಟ್ಮೆಂಟ್ಗಳಲ್ಲಿದ್ದಾಗ ಅದು ಸಾಮಾನ್ಯ ಬಂದಾಗ ಪಶುಪಾಲಕರು ಮತ್ತು ಪಶುವೈದ್ಯರ ಇದರಲ್ಲಿ ಅದರಲ್ಲಿ ಏನೊಂದು ಸಹಕಾರ ಇದ್ದೇ ಇರಬೇಕಾಗುತ್ತೆ. ಅಂದ್ರೆ ಹೆಚ್ಚಾಗಿ ನಾವು ವಿಷಯಗಳನ್ನು ತಿಳ್ಕೊಬೇಕಾಗುತ್ತೆ. ಉದಾಹರಣೆಗೆ ಝೋನಾಟಿಕ್ ಡಿಸೀಸ್ ಅಂತ ಹೇಳುದು, ಬ್ರುಸೆಲೋಸಿಸ್, ರೇಬಿಸ್, ಈ ತರದ್ದು ಭಾರಿ ರಿಸ್ಕ್ ಅಲ್ಲೇ ಇರ್ತಾರೆ ಅಂತ ಹೇಳ್ಬೋದು ನಮ್ಮ ಪಶುವೈದ್ಯರು. ಎಷ್ಟೋ ಜನ ಇದರಿಂದಲೇನೆ ಪಾಪ ಸಾವು ಸಹ ಆಗಿದೆ ಪಶುವೈದ್ಯರಲ್ಲಿ. ಅವ್ರಿಗೆ ಅರಿವಿದಿಲ್ದಲೇ ಇದು ರೋಗಾಣುಗಳು ಅವ್ರದೇ ಆಗಿ ಅದು ಕಾಂಪ್ಲಿಕೇಶನ್ ಆಗಿ. ಬರೀ ಪಶುವೈದ್ಯರಿಗಷ್ಟೇ ಅಲ್ಲ, ಪಶುಪಾಲಕರಿಗೂ ಸಹ ಇದ್ರ ಬಗ್ಗೆ ಒಂದು ನಾಲೆಡ್ಜ್ ಇದ್ದು, ಇದ್ರ ಬಗ್ಗೆ ಜ್ಞಾನ ಇದ್ದು, ಅವರು ಸಹ ಮನುಷ್ಯರೇ. ಸೊ ಹಾಗಾಗಿ ಇದ್ರ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಯಾವಾಗ್ಲೂ ಪಶುವೈದ್ಯರ ಹತ್ರ ಸಹಕಾರಿಯಾಗಿದ್ರೆ ತುಂಬಾ ಒಳ್ಳೆಯದು ಇಬ್ಬರಿಗೂ, ಇತ್ತ ಪಶುಪಾಲಕರಿಗೂ ಒಳ್ಳೆಯದು ಮತ್ತೆ ಪಶುವೈದ್ಯರಿಗೂ ಸಹ ತುಂಬಾ ಒಳ್ಳೆಯದು ಆಗುತ್ತೆ. ಅಂದ್ರೆ ಈ ಸ್ವಯಂ ವೈದ್ಯ ಅನ್ನುವಂಥದ್ದು ಈ ಜಾನುವಾರುಗಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇವತ್ತು ಹೆಚ್ಚಾಗ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಸ್ವಯಂ ವೈದ್ಯ ಅನ್ನೋಂಥದ್ದು ಮನುಷ್ಯರಿಗಾಗ್ಬಹುದು, ಜಾನುವಾರುಗಳಿಗಾಗ್ಬಹುದು, ಇದು ಒಂದು ದೊಡ್ಡ ಸವಾಲು ಮತ್ತೆ ಅದು ಒಂದು ಒಳ್ಳೆಯ ಪ್ರಾಕ್ಟೀಸ್ ಅಲ್ಲ ಅದು. ಈ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಇವತ್ತು ಅನೇಕ ಕೃಷಿಕರು ಮಾಡ್ತಾ ಇರೋ ಅಂತದನ್ನ ನಾವು ನೋಡ್ತಾ ಇದ್ದೇವೆ, ಅನೇಕ ಅನಾಹುತಗಳು ಕೂಡ ಸಂಭವಿಸಿದವೆ. ಈ ಸ್ವಯಂ ವೈದ್ಯದ ಬಗ್ಗೆ ಎಷ್ಟರ ಮಟ್ಟಿಗೆ ಪಶುಪಾಲಕರು ಜಾಗೃತರಾಗಬೇಕು? ಈಗ ಸ್ವಯಂ ವೈದ್ಯ ಅಂದ್ರೆ ತುಂಬಾ ಒಳ್ಳೆ ಇದು ಇದೆ, ಈಗ ಅಂದ್ರೆ ತುಂಬಾ ಹಳಬ್ರು ಏನು ಅಂತ ಅಂದ್ರೆ ಆ ಗಿಡ ಮೂಲಿಕೆ ಕೊಟ್ಟು ಇದು ಕೊಟ್ಟು ತುಂಬಾನೇ ಆರೋಗ್ಯನ ಸುಧಾರಿಸೋ ಮಾಡೋದು, ಆ ಸೊಪ್ಪು ತಿನ್ಸೋದು, ಇದು ಮಾಡೋದು, ಗೆಡ್ಡೆಗಳು ತುಂಬಾ ಒಳ್ಳೇದು ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಯಾವಾಗ್ಲೂ ಡಾಕ್ಟರ್ ಕೊಟ್ಟಿರ್ತಾರೆ, ಹೆಚ್ಚಾಗಿ ಈಗ ನಾವೇನು ಜಂತುನಾಶಕ ಔಷಧಿ ಇರ್ಬೋದು, ಮತ್ತೆ ಇನ್ನೊಂದು ಕೆಚ್ಚಲು ಭಾಗ ಹಾಕುವಂತ ಟ್ಯೂಬ್ ಇರ್ಬೋದು, ಯಾವಾಗ್ಲೂ ಒಂದು ನೋಡಿ ಅದನ್ನೇ ಯೂಸ್ ಮಾಡ್ತಾ ಇರ್ತೀವಿ. ಸೊ ಆತರ ಮಾಡೋದಕ್ಕೆ ಹೋಗ್ಬಾರ್ದು. ಈಗ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಕೊಡೋದಕ್ಕೆ ನಿಮ್ದೇನಾದ್ರೂ ಅಲ್ಲೇ ನಾಟಿ ಔಷಧಿಗಳಿದ್ರೆ ಉಪಯೋಗಿಸ್ಕೋಬಹುದು. ಆದ್ರೆ ಪಶುವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡೋದು ತುಂಬಾ ಮುಖ್ಯ. ಈಗ ಯಾವಾಗ್ಲೂ ಒಮ್ಮೆ ಕೊಟ್ಟಿರೋ ಜಂತುನಾಶಕ ಔಷಧಿನ ಅದು ಉಪಯೋಗಿಸ್ತಲೇ ಇರ್ತಾರೆ, ಅದನ್ನೇ ಜಂತುಗಳು ಹೋಗೋದಿಲ್ಲ, ಮತ್ತೆ ಅದರಿಂದ ನಿಮಗೆ ಗೊತ್ತೇ ಇದೆ ಇಳುವರಿ ಕಡಿಮೆ ಆಗುತ್ತೆ, ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ, ಮತ್ತೆ ಇನ್ನೊಂದು ರೋಗಕ್ಕೆ ತುತ್ತಾಗೋದು ಈ ತರ ಇರುತ್ತೆ. ಮತ್ತೆ ಕೆಲವೊಂದೊಂದು ಈಗ ನೀವ್ ಹೇಳ್ದಾಗೆ ಸ್ವಯಂ ಅಂದ್ರೆ ಅವರೇ ಇಂಜೆಕ್ಷನ್ ಕೊಟ್ಕೊಳ್ಳೋದು, ಇದು ಕಾಂಪ್ಲಿಕೇಶನ್ ನಿಜವಾಗ್ಲೂ. ಯಾಕೆಂದ್ರೆ ಈಗ ರಾಸುಗಳನ್ನ ನೋಡಿದ್ರೆ ಒಳ್ಳೆ ಹಾಲು ಕೊಡೋ ಅಂತ ಹಸು ಅಂತ ಅಂದ್ರೆ 100,000 ಮೇಲೆ ಇರುತ್ತೆ. ಸೊ ಹಾಗಾಗಿ ಏನಾದ್ರೂ ತೊಂದರೆ ಆಗಿ ಅದಕ್ಕೆ ಜೀವಕ್ಕೆ ಹಾನಿ ಆಯ್ತು ಅಂದಾಗ ಅದಕ್ಕೆ ನಾವೇ ಕಾರಣ ಆಗಬಾರ್ದು. ಏನೇ ಇದ್ದನ್ನು ಕೆಲವೊಂದು ಪ್ರಥಮ ಚಿಕಿತ್ಸೆ ಮಾಡ್ಕೊಂಡ್ರೆ ಓಕೆ, ಉಳಿದಂತೆ ಆದಷ್ಟು ಸಮೀಪದಲ್ಲಿರುವಂಥ ಪಶುವೈದ್ಯರನ್ನು ಕಂಡು ಅವರ ಒಂದು ಗಮನಕ್ಕೆ ತಂದು ನಾವು ಅವರ ಗೈಡೆನ್ಸಲ್ಲಿ ನಾವು ಚಿಕಿತ್ಸೆನ ಕೊಡಿಸಿದ್ರೆ ಒಳ್ಳೆಯದು ನಮ್ಮ ಸಾಕು ಪ್ರಾಣಿಗಳಿಗೆ. ಮನುಷ್ಯರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆಯ ಮಾತಿದೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಇದು ಈ ಪಶುವೈದ್ಯಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಮಟ್ಟಿಗೆ ಅನ್ವಯಿಸುತ್ತೆ? ತುಂಬಾನೇ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಏನಪ್ಪಾ ಅಂತ ಅಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಅಂದ್ರೆ ನಾವು ಏನಪ್ಪಾ ಅಂದ್ರೆ ವ್ಯಾಕ್ಸಿನೇಷನ್, ಈಗ ವ್ಯಾಕ್ಸಿನೇಷನ್ ನಾವು ಮಾಡಿಸೋದು ಲಸಿಕಾ ಕಾರ್ಯಕ್ರಮ ಅಂತ ಹೇಳ್ತೀವಿ. ಈಗ ದೇಶದಲ್ಲೇನೆ ಎಲ್ಲ ಉಚಿತವಾಗಿ ಈಗ ಇದನ್ನ ಆಗ್ತಾ ಇದಾರೆ, ಯಾವ್ದು ಕಾಲು ಬಾಯಿ ಜ್ವರಕ್ಕೆ ಲಸಿಕೆ ಆಗ್ತಾ ಇದಾರೆ. ಹಾಗಾಗಿ ನಮ್ಮ ಪ್ರದೇಶದಲ್ಲಿ ಯಾವ್ಯಾವ್ದು ರೋಗ ಇದೆ ಆ ರೋಗಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ, ಈಗ ಇದಂತೂ ಇದ್ದೇ ಕಾಲುಬಾಯಿ ಜ್ವರ 6 ತಿಂಗಳಿಗೊಮ್ಮೆ ಲಸಿಕೆ ಹಾಕ್ತಾರೆ, ಅದನ್ನ ತಪ್ಪದಲ್ಲೇ ಹಾಕ್ಸ್ಕೊಳ್ಳೋದು ಅತಿ ಮುಖ್ಯವಾದ್ದು. ಈಗ ಕೆಲವೊಬ್ರು ರೈತರುಗಳು ಏನ್ ಮಾಡ್ತಾರೆ ಅಂತ ಅಂದ್ರೆ ಅಲ್ಲಿ ಗೆಡ್ಡೆ ಆಗುತ್ತೆ, ಹಾಲು ಸೀದೋಗುತ್ತೆ ಅಂದ್ರೆ ಹಾಲು ಕಡಿಮೆ ಆಗುತ್ತೆ ಅಂತ ಹೇಳಿ ಹಾಕ್ಸೋದೇ ಇಲ್ಲ. ಆತರ ಮಾಡೋದಕ್ಕೆ ಹೋಗ್ಬಾರ್ದು. ಯಾವುದೇ ಒಂದು ಇರ್ಲಿ, ಅದಿರ್ಲಿ ಮೆಟ್ರೆಗಟ್ಟಿರ್ಲಿ, ನಮ್ಮ ಹಾಸನ್ ಜಿಲ್ಲೆನಲ್ಲಿ ಕೆಲವು ಭಾಗದಲ್ಲಿ ಚಪ್ಪೆ ರೋಗ ಬರ್ಬೋದು, ಇವೆಲ್ಲ ಯಾವುದೇ ಒಂದು ರೋಗಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಿದೆ. 6 ತಿಂಗಳಿಗೊಮ್ಮೆ ಕಾಲುಬಾಯಿ ಜ್ವರಕ್ಕೆ, ಮುಂಗಾರು ಮಳೆ ಪ್ರಾರಂಭ ಆದಾಗ ಮೆಟ್ರೆಗಟ್ಟಿಗೆ, ಕುಯಿಲು ಸಮಯದಲ್ಲಿ ಚಪ್ಪೆ ರೋಗಕ್ಕೆ ಅಂತ ಹೇಳ್ತೀವಿ. ಹಾಗೆ ಮುಂಜಾಗ್ರತೆ ಕ್ರಮವಾಗಿ ಆ ರೋಗ ಆ ಪ್ರದೇಶದಲ್ಲಿ ಕಂಡು ಬಂದಿತ್ತು ಅಂತ ಅಂದ್ರೆ ನಾವು ಲಸಿಕೆ ಹಾಕ್ಕೊಳ್ಳೋದು ಒಳ್ಳೆಯದು, ಇಲ್ಲ ಅಂದ್ರೆ ಏನು ಅವಶ್ಯಕತೆ ಇರಲ್ಲ. ಆದ್ರೆ ಇವಂತೂ ಬಂದೇ ಬರುತ್ತೆ, ಯಾವುದೋ ಕಾಲುಬಾಯಿ ಜ್ವರ ಹಾಕ್ಸ್ಕೊಳ್ಳೇಬೇಕಾಗುತ್ತೆ. ಮನುಷ್ಯರ ಆರೋಗ್ಯದಲ್ಲಿ ಈ ಶುಚಿತ್ವ ಅನ್ನುವಂಥದ್ದು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೋ ಜಾನುವಾರು ವಿಷಯಗಳಲ್ಲೂ ಕೂಡ ಹಾಗೆನೆ. ಹೌದು, ಅಷ್ಟಾಗಿ ಈ ಒಂದು ಜಾನುವಾರುಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿಗೂ ಕೂಡ ಶುಚಿತ್ವದ ಕೊರತೆ ಎದ್ದು ಕಾಣ್ತಾ ಇದೆ. ಶುಚಿತ್ವವನ್ನ ಹೇಗೆ ಅನುಸರಿಸಬೇಕು, ಅದರಿಂದ ಏನೆಲ್ಲ ಅನುಕೂಲಗಳು ದೊರಕುತ್ತೆ? ನೋಡಿ, ಶುಚಿತ್ವ ಅಂತಿದ್ದಾಗೇನೆ ನಮಗೆ ಮೊದಲು ನೆನಪಾಗೋದು ಈಗ ಏನಪ್ಪಾ ಅಂದ್ರೆ ಕೆಚ್ಚಲು ಬಾವು. ಕೊಟ್ಟಿಗೆನಲ್ಲಿ ಹಸುಗಳನ್ನ ಕಟ್ಟಿರ್ತೀವಿ, ಬೆಳಿಗ್ಗೆ ಏನೋ ಒಂದ್ಸರಿ ಕ್ಲೀನ್ ಮಾಡಿ ನೀರು ಇದ್ ಮಾಡ್ತೀವಿ, ನಂತರ ಹಸು ಅಲ್ಲೇನೆ ಸಗಣಿ ಹಾಕುತ್ತೆ, ಸಗಣಿ ಮೇಲೆ ಮಲಗುತ್ತೆ, ಗಂಜಲ ಹೀಗೆ ಈ ತರ ಎಲ್ಲ ಆಗಿ ಕೊನೆಗೆ ರೋಗಾಣುಗಳು ಕೆಚ್ಚಲಿಗೆ ಹೋಗಿ ಕೆಚ್ಚಲು ಬಾವು ಆಗೋದು. ಕೆಚ್ಚಲು ಬಾವು ಅಂತಲ್ಲೆಲ್ಲ ಸುಮಾರು ರೋಗಗಳಿಗೆ ಕಾರಣ ಆಗುತ್ತೆ. ಶುಚಿತ್ವ ಅತಿ ಮುಖ್ಯವಾದ್ದು. ಶುಚಿತ್ವ ಏನಪ್ಪಾ ಅಂತಂದ್ರೆ ಯಾವಾಗ್ಲೂ ನೀರು ಹೊಡೆದು ಕ್ಲೀನ್ ಮಾಡ್ತಾ ಇರೋದು ಅಂತ ಅಲ್ಲ, ನೀರು ಚೆನ್ನಾಗಿ ಕ್ಲೀನ್ ಮಾಡಿ ಯಾವಾಗ ಒಣಗಿರೋ ರೀತಿ ಇರಬೇಕು, ಅದಕ್ಕೆ ಮೊದಲ ಆದ್ಯತೆ ಅದಕ್ಕೆ ಕೊಡಬೇಕು. ಆತರ ಇಟ್ಟಾಗ ಎಷ್ಟೋ ನಾವು 100 to 50% ಈ ನಾನು ಹೇಳಿದೆ ಈಗ ಮಿಶ್ರತಳಿ ಹಸುಗಳಲ್ಲಿ ಈ ಕೆಚ್ಚಲು ಬಾವು ಬರೋದನ್ನ ನಾವು ತಡೆಗಟ್ಟಬಹುದು. ಯಾಕೆಂದ್ರೆ ಅದಕ್ಕೆ ಆದಂತೆ ಯಾವುದೇ ಲಸಿಕೆ ಇಲ್ಲ, ನಮಗೆ ಗೊತ್ತಿದೆ. ಸೊ ಹಾಗೆ ಶುಚಿತ್ವ ಅದೊಂದೇ ಅಂತಲ್ಲ, ಕೆಚ್ಚಲು ಬಾವು ಬೇರೆ ರೋಗಗಳಿಗೂ ಮೂಲ ಆಗುತ್ತೆ. ರೋಗಾಣುಗಳು ವೃದ್ಧಿಯಾಗಿ ಹಸುಗಳಿಗೆ ಪ್ರಾಣಿಗಳಿಗೆ ಸಾಕು ಪ್ರಾಣಿಗಳಿಗೆ ಹರಡೋದಕ್ಕೊಂದು ಕಾರಣ ಆಗುತ್ತೆ. ಶುಚಿತ್ವ ಕೊಟ್ಟಿಗೆ ಒಳಗೆ ಅಷ್ಟೇ ಅಲ್ಲ, ಕೊಟ್ಟಿಗೆ ಸುತ್ತಮುತ್ತಲೂ ಸಹ ಇಲ್ಲ ಅಂದ್ರೆ ಸೊಳ್ಳೆ ಜಾಸ್ತಿ ನೊಣೆ ಜಾಸ್ತಿ ಆಯ್ತು ಅಂದ್ರೂ ಅದು ಒಂದು ರೋಗಕ್ಕೆ ಹರಡೋದಕ್ಕೆ ಕಾರಣ ಆಗ್ತದೆ. ಶುಚಿತ್ವಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅಂತ ನಾನು ಹೇಳ್ತೀನಿ. ವಿಶ್ವ ಪಶುವೈದ್ಯ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ತಮ್ಮ ಸಾಕು ಪ್ರಾಣಿಗಳಲ್ಲಿ ನಾವು ವೈಜ್ಞಾನಿಕವಾಗಿ ಸಾಕಣೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಈಗ ಇದು ಯಾವ ರೀತಿ ಮೇವನ್ ಕೊಡ್ಬೇಕು, ಯಾವ ರೀತಿ ತಿಂಡಿ ಕೊಡ್ಬೇಕು, ಈಗ ನಾವು ನಾಯಿಗಳು ಈ ತರ ಪೆಟ್ ಅನಿಮಲ್ಸ್ ಆದ್ರೆ ಮತ್ತೆ ಯಾವ ಯಾವ ಕಾಲದಲ್ಲಿ ಅವಕ್ಕೆ ಜಂತುನಾಶಕ ಔಷಧಿನ ಹಾಕ್ಸ್ಬೇಕು, ಮತ್ತೆ ಲಸಿಕೆ ಹಾಕ್ಸ್ಬೇಕು ಈ ತರ, ಮತ್ತೆ ಯಾವ ಸಂದರ್ಭದಲ್ಲಿ ಎಷ್ಟು ಆಹಾರ ಕೊಡ್ಬೇಕು, ಹಸಿರು ಮೇವು ಇಷ್ಟು ಕೊಟ್ರೆ ಇಷ್ಟು ಒಣಮೇವು ಕೊಡ್ಬೇಕು, ತಿಂಡಿ ಇಷ್ಟು ಕೊಡ್ಬೇಕು ಅಂತ ಇರುತ್ತೆ. ಅದನ್ನೆಲ್ಲ ವಿಷಯಗಳನ್ನು ತಿಳ್ಕೊಂಡು ಒಳ್ಳೆ ಸಮತೋಲನ ಆಹಾರ ಕೊಡ್ತಾ ಮತ್ತೆ ಜೊತೆಗೆ ಆರೋಗ್ಯ ರಕ್ಷಣೆ ಕಡೆ ಹೆಚ್ಚು ಒತ್ತು ಕೊಟ್ಟರೆ ಖಂಡಿತವಾಗೂ ನಮ್ಮ ಪಶುಪಾಲಕರು ಹೆಚ್ಚು ಲಾಭನ ಗಳಿಸ್ಬೋದು ಅಂತ ಹೇಳ್ತಾ ನಾನು ವಿಶ್ವ ಪಶುವೈದ್ಯ ದಿನ ಎಲ್ಲರಿಗೂ ಶುಭಾಶಯನ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಪಶುವೈದ್ಯಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಾಕ್ಟ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಫೋನ್ ನಂಬರ್ 9448443279. ತಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9448443279. ಒಳ್ಳೆದು ಡಾಕ್ಟ್ರೆ. ಈ ಒಂದು ವಿಶ್ವ ಪಶುವೈದ್ಯಕೀಯ ದಿವಸದ ಸಂದರ್ಭದಲ್ಲಿ ಅದರ ಮಹತ್ವ, ಅದರ ಹಿನ್ನೆಲೆ, ಆಚರಣೆ ಹಾಗೂ ಜಾನುವಾರುಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ತಾವು ಕೂಡ ಪಶುವೈದ್ಯರು, ಈ ಸಂದರ್ಭದಲ್ಲಿ ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತಾ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಶ್ವ ಪಶುವೈದ್ಯ ದಿವಸ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಓಆರ್ ನಟರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಏನಿದು ಬಿಯರ್ ವೇಸ್ಟ್ ಜಾನುವಾರುಗಳಿಗೆ ನೀಡಬಹುದೇ, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಪಿ ಚೇತನ್ ಅವರೊಂದಿಗಿನ ಸಂದರ್ಶನವನ್ನ ಆಲೋಚಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಮಲ್ಲಿಕಾರ್ಜುನ ಮತ್ತು ವಿನುತಾ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಸಿಂಗಾರ ಕಳಸ ಬಂಗಾರ ಹುಲಿಯೇ ಸುಂಗಾರ, ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸುಂಗಾರ, ಹುಲಿಯ ಸುಂಗಾರ ಕಿರಿಯ ಮ್ಯಾಲೆ ಮಾದೇವನ ಸಾಕಾರ, ಹುಲಿಯ ಸುಂಗಾರ ಕಿರಿಯ ಮ್ಯಾಲೆ ಮಾದೇವನ ಸಾಕಾರ, ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸುಂಗಾರ, ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸುಂಗಾರ, ಹುಲಿಯ ಸುಂಗಾರ ಕಿರಿಯ ಮ್ಯಾಲೆ ಮಾದೇವನ ಸಾಕಾರ, ಹುಲಿಯ ಸುಂಗಾರ ಕಿರಿಯ ಮ್ಯಾಲೆ ಮಾದೇವನ ಸಾಕಾರ. ಮಾದಯ್ಯನ ಸಣ್ಣ ತೆರಿನ ಮ್ಯಾಲೆ ಮಾದೇವನ ಸಾಕಾರ, ಅಣ್ಣ ಮಾದಯ್ಯನ ಸಣ್ಣ ತೆರಿನ ಮ್ಯಾಲೆ ಮಾದೇವನ ಸಾಕಾರ, ಅಣ್ಣ ಮಾದಯ್ಯ ಸಣ್ಣ ತೆರಿನ ಮ್ಯಾಲೆ ನೀವೇ ಆಧಾರ, ಅಣ್ಣ ಮಾದಯ್ಯ ಸಣ್ಣ ತೆರಿನ ಮ್ಯಾಲೆ ನೀವೇ ಆಧಾರ, ಮಕ್ಕಳಿಲ್ಲದೆ ದುಃಖದಿಂದ ಬರುತ್ತಾರೆ ಮಾದೇವನ ಸಾಕಾರ, ಮಕ್ಕಳಿಲ್ಲದೆ ದುಃಖದಿಂದ ಬರುತ್ತಾರೆ ಮಾದೇವನ ಸಾಕಾರ, ಅಕ್ಕಾಳ ವರವ ಕರುಣಿಸಯ್ಯ ನೀವೇ ಆಧಾರ ಅಕ್ಕಾಳ ವರವ ಕರುಣಿಸಯ್ಯ ನೀವೇ ಆಧಾರ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಶೃಂಗಾರ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಶೃಂಗಾರ ಹುಲಿಯ ಶೃಂಗಾರ ಗಿರಿಯ ಮ್ಯಾಲೆ ಮಾದೇವನ ಸಾಕಾರ ಹುಲಿಯ ಶೃಂಗಾರ ಗಿರಿಯ ಮ್ಯಾಲೆ ಮಾದೇವನ ಸಾಕಾರ ಬಾಗಿಲ ಮರೆಯಲ್ಲಿ ಬಾಗಿ ನೋಡೋ ನ್ಯಾರು ಮಾದೇವನ ಸಾಕಾರ ಬಾಗಿಲ ಮರೆಯಲ್ಲಿ ಬಾಗಿ ನೋಡೋ ನ್ಯಾರು ಮಾದೇವನ ಸಾಕಾರ ಬಾಗಿ ನೋಡಪ್ಪ ಬಡತನವ ನೀವೇ ಆಧಾರ ಬಾಗಿ ನೋಡಪ್ಪ ಬಡತನವ ನೀವೇ ಆಧಾರ ದೇವ ಎಷ್ಟೊತ್ತು ಸುಖ ನಿದ್ದೆ ನೀವೇ ಸಾಕಾರ ಅಪ್ಪ ಅಮ್ಮ ದೇವ ಎಷ್ಟೊತ್ತು ಸುಖ ನಿದ್ದೆ ನೀವೇ ಸಾಕಾರ ಮಜ್ಜಾಣ ಬಂದವೆ ಒಳೆಯಿಂದ ಮಾದೇವ ನೀವೇ ಆಧಾರ ಮಜ್ಜಾಣ ಬಂದವೆ ಒಳೆಯಿಂದ ಮಾದೇವ ನೀವೇ ಆಧಾರ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಶೃಂಗಾರ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಶೃಂಗಾರ ಹುಲಿಯ ಶೃಂಗಾರ ಹಿರಿಯ ಮ್ಯಾಲೆ ಮಾದೇವನ ಸಾಕಾರ ಹುಲಿಯ ಶೃಂಗಾರ ಹಿರಿಯ ಮ್ಯಾಲೆ ಮಾದೇವನ ಸಾಕಾರ ಬಂದವೆ ಹೊಳೆಯಿಂದ ಮಾದೇವ ನೀವೇ ಆಧಾರ ಮಜ್ಜಾಣ ಬಂದವೆ ಹೊಳೆಯಿಂದ ಮಾದೇವ ನೀವೇ ಆಧಾರ ಹತ್ತು ಬಂದಾವೆ ಧರಿಸೇಳು ಮಾದೇವು ನೀವೇ ಸಾಕಾರ ಹತ್ತು ಬಂದಾವೆ ಧರಿಸೇಳು ಮಾದೇವು ನೀವೇ ಸಾಕಾರ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಶೃಂಗಾರ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಶೃಂಗಾರ ಹುಲಿಯ ಶೃಂಗಾರ ಹಿರಿಯ ಮ್ಯಾಲೆ ಮಾದೇವನ ಸಾಕಾರ ಹುಲಿಯ ಶೃಂಗಾರ ಹಿರಿಯ ಮ್ಯಾಲೆ ಮಾದೇವನ ಸಾಕಾರ ಹುಲಿಯ ಶೃಂಗಾರ ಹಿರಿಯ ಮ್ಯಾಲೆ ಮಾದೇವನ ಸಾಕಾರ ಮಾದೇವನ ಸಾಕಾರ ಮಾದೇವನ ಸಾಕಾರ ಮಾದೇವನ ಸಾಕಾರ ಮಾದೇವನ ಸಾಕಾರ ಇದುವರೆಗೆ ಮಲ್ಲಿಕಾರ್ಜುನ ಮತ್ತು ವಿನುತಾ ಅವರ ಧ್ವನಿಯಲ್ಲಿದ್ದ ಜನಪದ ಗೀತೆ ಮೂಡಿಬಂತು. ಈ ಮಂಗಳಕರ ಅಕ್ಷಯ ತೃತೀಯವನ್ನು ಜಿಯಾತಿ ಜುವೆಲ್ಲರ್ಸ್ನೊಂದಿಗೆ ಮನೆಗೆ ಸಮೃದ್ಧಿಯನ್ನು ಬರಮಾಡಿಕೊಳ್ಳಿ. ನಿಮ್ಮ ಆಭರಣವನ್ನು ಮೊದಲೇ ಬುಕ್ ಮಾಡಿ ಮತ್ತು ಚಿನ್ನದ ಬೆಲೆ ಏರಿಳಿತದಿಂದ ರಕ್ಷಣೆ ಪಡೆಯಿರಿ. ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ 250 ರೂಪಾಯಿ ಕಡಿಮೆ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ನ ಮೇಲೆ ಪ್ರತಿ ಗ್ರಾಮಿಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 12,500 ರೂಪಾಯಿ ಕಡಿಮೆ ಪಡೆಯಿರಿ. ಹಾಗೂ ಚಿನ್ನದ ನಾಣ್ಯಗಳ ಮೇಲೆ ವೇಸ್ಟೇಜ್ ಇಲ್ಲ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಡಿ ಜುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ.